ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ಮಾಣಿ ಕಾರ್ಯಕ್ರಮದಲ್ಲಿ ಕೋಕೋ ಬೆಳೆಯ ಕೃಷಿ ಹಾಗೂ ಬಳಕೆ ಕುರಿತು ಮಡಿಕೇರಿ ತಾಲೂಕು ಮದೆ ಗ್ರಾಮದ ತಳ್ಳೂರು ಆರ್ ಅಪ್ಪಾಜಿ ಮತ್ತು ಟಿಎ ನಾಗವೇಣಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी हाँ? माटी भी तंदुरुस्त और लोग भी. अरे पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं. सच है बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರೇ, ಕೇಳುಗರೆ, ಕಾಫಿ ತೋಟಗಳಲ್ಲಿ ಕೋಕವನ್ನ ಬೆಳ್ಕೊಳ್ಬಹುದು. ಕೊಡಗು ಜಿಲ್ಲೆಯಲ್ಲಿ ಕೆಲವಾರು ರೈತರು ಚೆನ್ನಾಗಿ ಕೋಕವನ್ನ ಬೆಳೆಸಿ ಅದರ ಫಲವನ್ನ ಕಂಡಿದ್ದಾರೆ. ಮಲೆನಾಡಿಗೆ ಕೋಕೋ ಪ್ರಶಸ್ತವಾದ ಬೆಳೆ ಅಂತ ಅನ್ಕೊಂಡು ಕೆಲವೊಬ್ರು ಮನಗಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ತಾಲೂಕು ಮದೆ ಗ್ರಾಮದ ತಳೂರು ಆರ್ ಅಪ್ಪಾಜಿ ಅವರು ತಮ್ಮ ಕಾಫಿ ಬೆಳೆಯೊಂದಿಗೆ ಕೋಕವನ್ನ ಸಾಗುವಳಿ ಮಾಡ್ತಿದ್ದಾರೆ. ಎಷ್ಟು ವರ್ಷಗಳಿಂದ ಹಾಕಿದರೆ, ಏನು ಅವರ ಅನುಭವ, ಏನೇನು ಏಳು ಬೀಳುಗಳು ಎಡರು ತೊಡರುಗಳು ಕಾಣಿಸಿಕೊಂಡಿದ್ದಾವೆ, ಮತ್ತೆ ಹೇಗೆ ಪೋಷಣೆ ಮಾಡುತ್ತಿದ್ದಾರೆ, ಮಾರುಕಟ್ಟೆ ಹೇಗಿದೆ ಅನ್ನೋದನ್ನ ಆಲಿಸಿಕೊಳ್ಳಿ. ಅಪ್ಪಾಜಿಯವರೇ, ಯಾವಾಗ ಶುರು ಮಾಡಿಕೊಂಡಿದ್ದು ಕಾಫಿ ತೋಟದಲ್ಲಿ ಕೋಕೋ ಬೆಳಿಲಿಕ್ಕೆ? ಈ ಕೋಕೋ ಬೆಳೆ ನಮ್ಮಲ್ಲಿ ಅಡಿಕೆ ಬೆಳೆಸಿದಾಗ ಅದರ ಕೆಳಗಡೆಗೆ ನೆರಳುಗೋಸ್ಕರ ಮತ್ತೆ ಕಳೆ ಬರೋದಾಗೆ ಹಾಕ್ಬಿಡ್ತೀವಿ. ಅದೇನು ನಾವು ಸಪರೇಟ್ ಆಗಿ ಬೇರೆ ಸ್ಥಳದಲ್ಲಿ ಕೊಕ್ಕೋ ಬೆಳೆಯುವಂತದ್ದು ಬೇಕಾಗಿಲ್ಲ. ಈ ಕೊಕ್ಕೋ 7 ವರ್ಷದಿಂದ ಗಿಡ ನೆಟ್ಟು ಬೆಳೆಸ್ತಿದ್ದೀನಿ. ಈಗ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಕೊಕ್ಕೋ ಸರಾಸರಿ ಅಂದ್ರೆ ಒಂದು 100 ಗಿಡದಲ್ಲಿ ಸೀಸನ್ ಕೊಕ್ಕೋ ಬೆಳೆಯುವಾಗ ಒಂದು ಗಿಡಕ್ಕೆ ಸರಾಸರಿ ಅಂದ್ರೆ ವಾರದಲ್ಲಿ 1 ಕೆಜಿ ಹಂಗೆ ಬರ್ತದೆ. 1 ಕೆಜಿ ಅಂದ್ರೆ ಒಂದು ತಿಂಗಳಿಗೆ ಒಂದು 5 ಕೆಜಿ ಹಂಗೆ ಜಾಸ್ತಿನೇ ಬರ್ತದೆ. 10 ಕೆಜಿಯೂ ಬರ್ತದೆ ಒಂದು ಗಿಡದಲ್ಲಿ. 3 ತಿಂಗಳು ಫಸಲು ಬರ್ತಾ ಇರ್ತದೆ. ಒಂದು 100 ಗಿಡಕ್ಕೆ 3 ಟನ್ ಅಷ್ಟು ಕೊಕ್ಕೋ ಬೀಜ ಸಿಗ್ತದೆ. ಡಿಸೆಂಬರ್ಗೆ ಈಗ ಚಿಕ್ಕ ಆಗಿ ಹೂ ಬಂದು ಕಾಯಿ ಬರ್ತದೆ. ಆಮೇಲೆ ಮೇ ತಿಂಗಳಲ್ಲಿ ಲಾಸ್ಟ್ಗೆ ಅದು ಹಣ್ಣಿಗೆ ಸುರಾಗ್ತದೆ. ಮೇ ಜೂನ್ ಜುಲೈ ಆಗಸ್ಟ್ 4 ತಿಂಗಳು ಇರ್ತದೆ ಹಣ್ಣು. ಆಮೇಲೆ ಮಳೆ ವಿಪರೀತ ಆದಾಗೆ ಸ್ವಲ್ಪ ತೊಂದರೆಗೊಳಗಾಗ್ತದೆ. ಮತ್ತೆ ಇದನ್ನ ಒಂದು ವಾರದಲ್ಲಿ 1 ದಿವಸ ಕುಯ್ಯಬೇಕಾಗ್ತದೆ. ಅದನ್ನ ತೋಟದಿಂದ ಕುಯ್ದು ತಂದು ಹಣ್ಣು ಓಪನ್ ಮಾಡಿ ಅದನ್ನ ಬಿಡಿಸಿ ಅದರ ಬೀಜನ ಕಲೆಕ್ಟ್ ಮಾಡಿ ಬಕೆಟ್ ಅಲ್ಲಿ ಡ್ರಮ್ ಅಲ್ಲಿ ಹಾಕಿ ಬೀಜನ ತಗೊಂಡೋಗಿ ಕಂಪನಿಯವರು ಬರ್ತಾರೆ, ಅಲ್ಲಿ ಅಂಗಡಿಗಳಿಗೆ ಕೊಡ್ತೇವೆ. 1 ಕೆಜಿಗೆ 65 ರೂಪಾಯಿಯಿಂದ ಸರಾಸರಿ 45 ರೂಪಾಯಿಗೆ ಲಾಸ್ಟ್ ಮುಗಿಯುವವರೆಗೂ ಇರ್ತದೆ. ಮಳೆ ತುಂಬಾ ಜಾಸ್ತಿ ಆದಾಗ ಸ್ವಲ್ಪ ರೇಟ್ ಕಮ್ಮಿ ಆಗ್ತದೆ. ಶುರುಗೆ ಅದರಲ್ಲಿ ಹಣ್ಣಿನಲ್ಲಿ ನೀರಿನಂಶ ಕಮ್ಮಿ ಇರ್ತದೆ, ಬೀಜ ಒಳ್ಳೆ ಚೆನ್ನಾಗಿ ಬರ್ತದೆ, ಅದಕ್ಕಾಗಿ ರೇಟ್ ಜಾಸ್ತಿ ಇರ್ತದೆ. ಆಮೇಲೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆದಾಗ ಬೆಲೆ ಕಮ್ಮಿ ಮಾಡ್ತಾರೆ. ನಮ್ಮಲ್ಲಿ ಅದಕ್ಕೆ ಕೆಲಸಗಳು ಯಾವುದು ಇಲ್ಲ. ಯಾವುದು ಒಂದು ಗೊಬ್ಬರ ಹಾಕುವಂಗಿಲ್ಲ, ಮತ್ತೆ ಏನು ಅದಕ್ಕೆ ಬೇರೆ ಬೆಳೆ ಹಂಗೆ ಚಿಗುರು ತೆಗೀರಿ 3-4 ಸಲ ಅಡಿಕೆ ಏನಿಲ್ಲ. ಇದಕ್ಕೆಲ್ಲ ನೀರು ತೇವ ಮಾಡುವಂಗೆ ಅದಕ್ಕೆ ನೀರು ಹಾಕೊಂಡ್ರೆ ಆಯ್ತು. ಅದಕ್ಕಾಗಿ ಬೇರೆ ತರದಲ್ಲಿ ಏನು ಬೆಳೆಯುವಂಗಿಲ್ಲ. ಮತ್ತೆ ಅದು ಕೆಲಸ ಇಲ್ಲದೆ ಬೆಳೆಯುವಂಥದ್ದು, ಸುಲಭದ ಬೆಳೆ ಅದು. ಹಣ್ಣಾದಾಗ ಕುಯ್ಯುವುದೇ ಒಂದು ಜಾಸ್ತಿ ದೊಡ್ಡ ಕೆಲಸ ಅನ್ಸ್ತದೆ ನಮಗೆ. ತಂದು ಅದನ್ನು ಓಪನ್ ಮಾಡೋದು ಅಷ್ಟು ಬಿಟ್ಟರೆ ಇದರಲ್ಲಿ ಯಾವ ಕೆಲಸ ಇಲ್ಲ. ಒಳ್ಳೆ ಬೆಳೆ ಅಂದರೆ ನಮಗೆ ಒಳ್ಳೆ ರೇಟ್ ಕೊಡ್ತದೆ. 5 ಅಥವಾ 6 ಕೊಕ್ಕೋ ಹಣ್ಣಿಂದ 1 ಕೆಜಿ ಬೀಜ ಸಿಗ್ತದೆ. ಸೀಡ್ಸು 1 ಕೆಜಿ ಬೀಜ 65 ರೂಪಾಯಿ ಸಿಕ್ಕಿದ್ರೆ ಈಗ ಯಾವುದು ನಾವು ಬೇರೆ ಬೆಳೆ ತಗೊಳ್ಳಿ ಯಾವ ರೇಟನ್ನು ಬರೋದು. ಅದು ಒಳ್ಳೆ ಬೆಳೆ ಅನ್ಸದೆ ಒಳ್ಳೆ ಸುಲಭದ ಬೆಳೆ ಬೆಳೆಯುವಂಥದ್ದು ಅಂತೇಳಿ ಕೊಕ್ಕೋ ಅನಿಸ್ತದೆ ನಮಗೆ. ಒಳ್ಳೆ ಚೆನ್ನಾಗಿದೆ. ಅದರದ್ದು ಮಾರ್ಕೆಟು ಎಲ್ಲ ಇಲ್ಲಿ ನಿಗದಿತ ವಾರದಲ್ಲಿ 1 ದಿವಸ ಪುತ್ತೂರಿಂದ ಕಂಪನಿಯವರು ಅದನ್ನು ಕಲೆಕ್ಟ್ ಮಾಡ್ತಾರೆ. ಅವರು ತಗೊಂಡೋಗ್ತಾರೆ, ಪೇಮೆಂಟ್ ಎಲ್ಲ ಆಗಲೇ ಕೊಟ್ಬಿಡ್ತಾರೆ. ಒಳ್ಳೆ ಚೆನ್ನಾಗಿ ಒಳ್ಳೆ ವ್ಯವಸ್ಥೆ ಇದೆ, ಚೆನ್ನಾಗಿ ಬೆಳೀತಿದ್ವಿ. ಮಡಿಕೇರಿಯಿಂದ 14 ಕಿಲೋಮೀಟರ್ ದೂರದಲ್ಲಿ ಜೋಡಪಾಲ ಸೇತುವೆ ಕಾಣುತ್ತೆ, ಅಲ್ಲಿನೇ ಹತ್ತಿರದಲ್ಲಿ ನಿಮ್ಮ ತೋಟ ಇದೆ, ಇಲ್ಲಿನೂ ಒಳ್ಳೆ ಮಳೆ ಬರುತ್ತೆ. ಈ ಭಾಗಕ್ಕೆ ಕೊಕ್ಕೋ ಸೂಕ್ತವಾದುದು ಅಂತ ಹೇಳ್ತೀರಾ? ಇಲ್ಲಿ ಸೂಕ್ತವಾಗಿ ಇದೆ ಅಂದ್ರೆ ಈ ಮಳೆ ಕೊಕ್ಕೋಕ್ಕೆ ಸ್ವಲ್ಪ ಜಾಸ್ತಿ ಅನಿಸ್ತದೆ. ದಕ್ಷಿಣ ಕನ್ನಡ ಇನ್ನು ಕೆಳಗೆ ಆ ಕಡೆಗೆ ಸಂಪಾಜೆ ಸುಳ್ಯ ಪುತ್ತೂರು ಕಡೆಗೆ ಮಳೆ ಕಡಿಮೆ ಇರ್ತದೆ, ಅಲ್ಲಿ ಕೊಳೆ ರೋಗ ಬರಲ್ಲ. ನಮ್ಮಲ್ಲಿ ಈ ಕೊಕ್ಕ ಈ ಜುಲೈಯಲ್ಲಿ ಮಳೆ ಜಾಸ್ತಿ ಆಗ್ಬಿಟ್ಟು ಕೊಕ್ಕೋ ಹಣ್ಣು ಕೊಳೆಯುವ ಶುರು ಬರ್ತದೆ, ಫಂಗಸ್ ಬಂದು ಕಪ್ಪು ಬಂದು ಅದು ಕೆಟ್ಟೋಗ್ತದೆ. ಅದರಿಂದ 100% ನಮಗೆ ಕ್ರಾಪ್ ಸಿಗಲ್ಲ. ನಮಗೆ ಶುರುಗೆ ಸಿಗ್ತದೆ, ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಸಿಗ್ತದೆ, ಕಾಯಿ ಎಳೆದಿದ್ದು ಅದು ಬಲಿಯುವಾಗ ಲಾಸ್ಟ್ಗೆ. ಅಂದರೆ ಒಂದು 30% ಅಷ್ಟು ಮಳೆಗೆ ತೊಂದರೆಯಾಗಿ ಹಾಳಾಗ್ತದೆ. ಅದಕ್ಕೆ ಈ ಬೋಡೋ ಅದು ಇದು ಫ್ರೇ ಮಾಡಿದ್ರೆ ಆಗ್ತದೆ ಅಂತ ಹೇಳ್ತಾರೆ. ನಾವು ಮಳೆಯಲ್ಲಿ ಬಿಡೋದಿಲ್ಲ ಅಂದ್ರೆ ಫ್ರೇ ಮಾಡೋಕ್ಕೂ ಆಗೋದಿಲ್ಲ, ಆದ್ರೂ ಏನು ಮಾಡೋಕ್ಕಾಗಲ್ಲ. ಕೆಲವು ಕಡೆ ಕಮ್ಮಿ ಮಳೆ ಇದ್ದ ಕಡೆ ಯೂಸ್ ಮಾಡಿಕೊಂಡು ಬೆಳೆಸಬಹುದು. ಅಂದ್ರೆ ಸ್ವಲ್ಪ ಇದು ಕಷ್ಟ ಮಳೆಗಾಲದಲ್ಲಿ ನಮಗೆ. ಅಂದ್ರೆ ಅದು ಅಷ್ಟು 70% ಸಿಗ್ತದೆ ಅಂದ್ರೆ ಕರೆಕ್ಟ್, ಅದನ್ನು ಒಳ್ಳೇದೇ. ಅಷ್ಟು ಬೆಳೀತದೆ ಅದು, ಒಂದು ಗಿಡದಲ್ಲಿ 200 ಕಾಯಿ ಅಷ್ಟು ಬೆಳೀತದೆ. 200 ಕಾಯಿ ಆದ್ರೂ ನಮಗೆ ಒಂದು ಗಿಡದಲ್ಲಿ 30 ಕೆಜಿ ಅಷ್ಟು ಬೆಳೆಯುವಂತ ಕೆಪಾಸಿಟಿ ಕೊಕ್ಕೋಲ್ಲಿ ಬೆಳೀತದೆ. ಅದು ಸರಾಸರಿ ಇಲ್ಲ ಅಂದ್ರೆ ಒಂದೊಂದು ಗಿಡದಲ್ಲಿ ಹಂಗೆ ಬೆಳೀತದೆ. ಒಂದು ಗಿಡದಲ್ಲಿ 10 ಹೋದ್ರೆ ಒಂದು 20 ಬಂದ್ರೂ ನಮಗೆ ಲಾಭದಾಯಕ ಇದೆ. ಕೊಕ್ಕೋದಲ್ಲಿ ಈಗಿನ ರೇಟಿಗೆ ನಮಗೆ ಅದು ಲಾಭದಾಯಕವಾಗಿ ಚೆನ್ನಾಗಿ ಒಳ್ಳೆ ಬೆಳೆ ಅನಿಸ್ತದೆ. ನೀವು ಪ್ರಾರಂಭದಲ್ಲಿ ಹಾಕಿದ ಗಿಡಗಳನ್ನ ಎಲ್ಲಿಂದ ತಂದಿದ್ದು? ಪುರುಗೆ ನಾವು ಇದರ ಬೀಜ ರಿಲೇಶನ್ ಮನೆಯಿಂದ ಸುಳ್ಳ್ಯದಿಂದ ತಂದಿದ್ದು. ಅವರಿಂದ ಹಣ್ಣು ತಂದು ನಾವೇ ಸಸಿ ಮಾಡಿದ್ದು. ನಾನು ಇಲ್ಲಿ ಬೀಜ ಇಟ್ಟು ಇಲ್ಲೇ ಸಸಿ ಮಾಡಿ 4 ತಿಂಗಳಲ್ಲಿ ಸಸಿ ಬಂತು, 2 ಅಡಿ ಎತ್ತರದ ಗಿಡ ಬಂತು. ಅದನ್ನ ತಕೊಂಡೋಗಿ ನಾನು ತೋಟದಲ್ಲಿ ನೆಟ್ಟು ಗಿಡ ಬೆಳೆಸಿರೋದು. ಆಮೇಲೆ ಬೆಳೆದಿದೆ, 2 ವರ್ಷಕ್ಕೆ ಚೆನ್ನಾಗಿ ಬಂತು, 3ನೇ ವರ್ಷಕ್ಕೆ ಫಸಲು ಬರೋಕ್ಕೆ ಶುರು ಆಗಿತ್ತು. ಒಂದ್ ರೀತಿಯಲ್ಲಿ ಅರಬಿಕ ಕಾಫಿ ರೀತಿಯಲ್ಲಿ ಹಾಕಿದ 2-3 ವರ್ಷಗಳಲ್ಲಿ ಫಲವನ್ನು ಕೊಡ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಹಿತವಾಗಿ ಹರಡಿಕೊಂಡು ಕಾಯಿ ಕೊಡುತ್ತಲ್ವಾ? ಹೌದು, ಅದು ಗಿಡ 8 ಅಡಿ ಎತ್ತರ ಹೋದ್ರು ಅಗಲವಾಗಿ ಅಡ್ಡವಾಗಿ ಮರದ ರಂಬೆಗಳು ಹೋಗ್ತವೆ. ಗಿಡದಲ್ಲಿ ಸುತ್ತ ಒಂದು 4-5 ರಂಬೆಗಳು ಬಂದರೆ ಅದೇ ರಂಬೆಗಳಲ್ಲಿ ಕಾಯಿ ಜಾಸ್ತಿ ಬರ್ತದೆ. ಎತ್ತರ ಹೋಗೋದಲ್ಲ, ಮರ ಹತ್ತಬೇಕಾಗಿಲ್ಲ. ನಾವು ಮಳೆಗಾಲದಲ್ಲಿ ಕೆಳಗಡೆನೆ ನಿಂತ್ಕೊಂಡು ಕುಯ್ಬೋದು, ಎಲ್ಲ ಕೆಳಗಡೆನೆ. ಏನಾದರೂ ಔಷಧಿ ಹಾಕಬೇಕಾದ್ರೆ ಕೆಳಗಡೆನೆ, ಏನು ಮೇಲೆ ಏನು ಅದಕ್ಕೆ ಹೋಗೋಂಗಿಲ್ಲ, ಸುಲಭದ ಮಾಡ್ಕೊಳ್ಬಹುದು. ಏನು ಅಂತರ ಇಟ್ಕೊಂಡ್ರೆ ಸೂಕ್ತ ಅಂತ ಹೇಳ್ತೀರಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ? ಈಗೆಲ್ಲ ಒಳ್ಳೆ ಕ್ವಾಲಿಟಿ ಕೊಕ್ಕ ಇರ್ತದೆ, ಅದೆಲ್ಲ 15 ಅಡಿಯಿಂದ 20 ಅಡಿಗೆ ನೆಟ್ಟರೆ ಒಂದು ಗಿಡ ಜಾಸ್ತಿ ಅಂದ್ರೆ ಒಂದು 10 ಅಡಿ ಅದರ ರಂಬೆ ಸ್ಪ್ರೆಡ್ ಆದ್ರೂ ಹೋಗಿದ್ರು, ಮತ್ತೊಂದು ಗಿಡದ 10 ಅಡಿ ಬಂದ್ರೆ ಮಧ್ಯಕ್ಕೆ ಬಂದು ಗ್ಯಾಪ್ ಇರಬೇಕು. ಮಧ್ಯೆ ಒಂದು ಗಿಡದಿಂದ ಮತ್ತೊಂದು ಗಿಡ ಬಂದು ಬೆಳ್ಕೊಂಡು ಬಂದು ಅದು ಸೇರ್ಕೊಳ್ಬಾರ್ದು. ಸೇರ್ಕೊಳ್ಳು ಬಂದಾಗ ಅದು ಇಳುವರಿ ಕಮ್ಮಿ ಬರ್ತದೆ, ಅದು ತೊಂದರೆ ಕೊಡ್ತದೆ. ಅಷ್ಟೊಂದು 15-20 ಅಡಿಗೆ ಒಂದೊಂದು ಗಿಡ ನೆಡಬಹುದು. ಕೊಕ್ಕೋ ಒಂದು ರೀತಿ ನಮ್ಮ ಆರೋಗ್ಯ ರಕ್ಷಕ ಬೆಳೆ. ಎಷ್ಟೋ ಜನಗಳು ಪ್ರತಿನಿತ್ಯ ಕುಡಿಯುವ ಪಾನೀಯಗಳಿಗೆ ಇದನ್ನ ಉಪಯೋಗಿಸಲಾಗ್ತಾ ಇದೆ. ಮಕ್ಕಳಿಗಂತೂ ಬೇರೆ ಬೇರೆ ಪಾನೀಯಗಳನ್ನ ಕುಡಿಸೋ ಸಲುವಾಗಿ ತಾಯಂದರು ಇಷ್ಟಪಟ್ಟು ಹಾಕೋದಿದೆ. ಬೇರೆ ಬೇರೆ ಹೆಸರಿನಲ್ಲಿ ಕೊಕ್ಕೋ ಪುಡಿ ಬೆರಕೆ ಆಗುತ್ತೆ. ಅಂದ್ರೆ ಒಂಥರ ಹಿತವಾಗಿ ಪಾನೀಯವನ್ನ ತಯಾರಿಸಿಕೊಂಡು ಕುಡಿಲಿಕ್ಕೆ ಅನುಕೂಲ ಆಗೋ ಬೆಳೆ ಇದು. ಕೊಕ್ಕೋ ಎಲೆಗಳನ್ನು ಉದುರಿಸುತ್ತೆ, ಹಾಗೆ ತೀರಾ ಮರಗಸಿ ಮಾಡಬೇಕು, ಗಿಡಗಸಿ ಮಾಡಬೇಕು, ಅದಿದಂತೇನು ಕೆಲಸಗಳಿಲ್ಲ ಅಂತ ಅನ್ಕೊಂಡು ತಮ್ಮ ಮಾತಿನಲ್ಲಿ ಹೇಳ್ತಾ ಇದ್ರೆ, ಗೊಬ್ಬರ ನೀರು ಇದ್ರ ಬಗ್ಗೆ? ಕಂಪನಿ ಗೊಬ್ಬರ ಆಗಲಿ ಅದು ಯಾವುದಕ್ಕೂ, ಅದು ಕೊಟ್ಟರೆ ಮರ ಗ್ರೋತ್ ಆಗಿ ತುಂಬಾ ಬೆಳೆದು ತುಂಬಾ ಮರಗಳು ಎಲ್ಲ ಇದಾಗ್ತದೆ. ಅದರಲ್ಲಿ ಕಾಯಿ ಹಾಕಿದ ಮೇಲೆ ಬರ್ತದೆ ಏನೋ ಅಂತ ಇದಿಲ್ಲ, ಬರ್ಬೋದು. ಅಂದ್ರೆ ಅದಕ್ಕೇನು ಅವಶ್ಯಕತೆ ಇಲ್ಲ. ಅದರಲ್ಲಿ ಬರೀ ನೀರೊಂದು ಬೇಸಿಗೆ ಕಾಲದಲ್ಲಿ ಒಂದು 15 ದಿವಸಕ್ಕೆ ಒಂದ್ಸರಿ ಅದು ಸ್ವಲ್ಪ ನೀರು ಕೊಟ್ಬಿಟ್ರೆ ಅದು ಸಾಕಾಗ್ತದೆ. ಅದಕ್ಕೆ ಗಿಡ ಚೆನ್ನಾಗಿ ಬರ್ತದೆ. ಈ ಟೈಮಿಗೆ ಚಿಗುರು ಬಂದು ಹೂ ಬರ್ತಾ ಇದೆ. ಜಾಸ್ತಿ ಮಳೆ ಆದಾಗ ಎಲೆ ಎಲ್ಲ ಕಳಚಿಕೊಂಡು ಉದುರು ಹೋಗ್ತದೆ. ಮಳೆಗಾಲದಲ್ಲಿ ಎಲೆ ಇರೋದಿಲ್ಲ, ಮತ್ತೆ ಪುನಃ ಮಳೆ ಹೋದ ನಂತರ ಚಿಗುರು ಬರ್ತದೆ. ಅದಕ್ಕಾಗಿ ಗಿಡಕ್ಕೆ ಅಂತ ಯಾವ ಕಾಯಿಲೆಗಳು ಬರೋದಿಲ್ಲ. ಒಂದು 8-10 ವರ್ಷದೊಳಗೆ ಚೆನ್ನಾಗಿ ಬೆಳೀತದೆ, ಆಮೇಲೆ ಅದು ಏನು ಹೇಳಕ್ಕಾಗೋದಿಲ್ಲ. ಅಂತೂ ಅದರ ಮಧ್ಯದಲ್ಲಿ ಯಾವುದು ಅದಕ್ಕೆ ಔಷಧಿ ಆಗಲಿ ಗೊಬ್ಬರ ಆಗಲಿ ಬೇಕಾಗಿಲ್ಲ. ನೀರು ಒಂದು ಇದ್ರೆ ಚೆನ್ನಾಗಿ ಬೆಳೀತದೆ. ಕೊಕ್ಕೋ ಕೆಲವೊಂದು ರೋಗ ಮತ್ತು ಕೀಟಗಳಿಗೆ ತುತ್ತಾಗುತ್ತೆ ಅಂತ ಅನ್ಕೊಂಡು ತಮ್ಮ ತೋಟದಲ್ಲಿ ತೋರಿಸ್ತಾ ಇದ್ರಿ. ಕಾಂಡದ ಮೇಲೆ ಒಂದ್ ರೀತಿ ಸಣ್ಣ ಸಣ್ಣದಾಗಿ ಕೀಟಗಳು ಹಾನಿ ಮಾಡಿರೋದು, ಮರವನ್ನ ಒಣಗಿಸಿರೋದು, ಗಿಡವನ್ನ ಹಾಳು ಮಾಡಿರೋದು, ಇಲ್ಲಿ ಹೇಗಿದೆ ನಿಮ್ಮ ಪ್ರದೇಶದಲ್ಲಿ ಕೀಟ ಮತ್ತು ರೋಗಗಳ ಹಾನಿ? ಕೀಟಗಳು ಜಾಸ್ತಿನೇ ಇವೆ ಎಲ್ಲಾ ಕಡೆ. ನಮ್ಮ ತೋಟದಲ್ಲಿ ನೋಡಿದ್ರೆ ಕೀಟಗಳು ಜಾಸ್ತಿ. ನಾವು ಯಾವುದು ಔಷಧಿ ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಅದರಿಂದ ಕೀಟ ಇದೆ ಅಂದ್ರೆ ಇಲ್ಲದ್ರೂ ಕಾಡಲ್ಲಿ ಇರ್ತವೆ. ಜಾಸ್ತಿ ವಯಸ್ಸಾಗಿ ಬೆಳೆದ ಮರಕ್ಕೆ ಒಂದು ಚಿಕ್ಕ ಹುಳ ಹೊಡಿತದೆ, ಮರಕ್ಕೆ ತೂತ ಹೊಡಿತದೆ, ಒಳಗಿದ್ದು ಮರದ್ದು ಕೊರೆದು ತಂದಾಗ್ತದೆ. ಅದು ಸ್ವಲ್ಪ ದಿವಸದಲ್ಲಿ ಮರ ಸತ್ತು ಹೋಗ್ತದೆ. ಆ ಮರಕ್ಕೆ ಔಷಧಿ ಯಾವುದು ಹಾಕಿದ್ರು ತಡ್ಕೊಳ್ಳಲ್ಲ, ಮರನೇ ತೆಗೆದು ಬೇರೆ ಕಡೆ ತಗೊಂಡೋಗಿ ಇದು ಮಾಡಬೇಕಾಗ್ತದೆ. ಇಲ್ಲದ್ರೆ ತೋಟದೊಳಗೆ ಮತ್ತೊಂದು ಮರಕ್ಕೆ ಹರಡುವಂಥದ್ದು. ಅಷ್ಟು ಬೇಗ ಬರೋದಿಲ್ಲ, 8-10 ವರ್ಷ ನಂತರನೇ ಅಂಥದ್ದು. ಕೆಲವೊಂದು ಮರಕ್ಕೆ ಈಗೊಂದು 100 ಕೊಕ್ಕೋ ಮರ ಇದ್ದರೆ ಅದರಲ್ಲಿ ಒಂದು 4-5 ಮರಕ್ಕೆ ತೊಂದರೆ ಬರ್ತದೆ. ಅದು ಮತ್ತೆ ಬೇರೆ ಕಾರಣ ಇರ್ಬೋದು, ಏನಕ್ಕೆ ಬಂತು ಅಂತ ಅಷ್ಟು ಗೊತ್ತಾಗ್ತಿಲ್ಲ. ಮರ ಬೇರಿಂದಲೇ ಬಂತ, ಮರ ಮೇಲೆ ಒಣಗೋಗ್ತದೆ, ಹುಳ ಬರ್ತದೆ, ಇದೆಲ್ಲ ಸಮಸ್ಯೆ ಬಂದು ಹೋಗ್ಬಿಡ್ತದೆ. 40-65 ರೂಪಾಯಿ ಬೆಲೆಯಲ್ಲಿ ಹಸಿ ಬೀಜಗಳ ಮಾರಾಟ ಆಗ್ತಾ ಇದೆ. ಮಾರಾಟಕ್ಕೂ ಸಮಸ್ಯೆ ಇಲ್ಲ, ಖರೀದಿ ಮಾಡೋರು ಇದ್ದಾರೆ, ಫ್ಯಾಕ್ಟ್ರಿಯವರು ತೆಗೆದುಕೊಳ್ತಾರೆ. ಹಾಗೆ ಹಣ್ಣನ್ನ ಕತ್ತರಿಸೋದು, ಬೀಜವನ್ನ ತೆಗೆಯೋದು ಮತ್ತೆ ವ್ಯಾಪಾರಸ್ಥರಿಗೆ ಕೊಡೋದು ಸಮಸ್ಯೆ ಇಲ್ಲ. ಏನಾದರೂ ಪ್ರಾಣಿಗಳು, ಕೋತಿಗಳು ಅಥವಾ ಆನೆಗಳು ಅಥವಾ ಇನ್ನು ಬೇರೆ ಪ್ರಾಣಿಗಳು ಪಕ್ಷಿಗಳು ತಿನ್ನೋದಿದ್ಯಾ? ಹೌದು, ಆನೆಗಳಂತೂ ಹೋದ ಕಡೆ ಎಲ್ಲ ಯಾವುದು ಕೊಕ್ಕೋ ಗಿಡ ಏನು ಎಲ್ಲ ಗಿಡನು ನಾಶ ಮಾಡ್ತವೆ, ಅದೊಂದು ಆಯ್ತು. ಆಮೇಲೆ ಇದಕ್ಕೆ ದೊಡ್ಡದು ತೊಂದರೆ ಅಂದ್ರೆ ಕೋತಿಗಳದು. ಕೋತಿಗಳು ಬಂದ್ರೆ ಈ ಬೆಳೆದ ಕಾಯಿಗಳನ್ನೆಲ್ಲ ಕಿತ್ಕೊಂಡು ಹೋಗಿ ಎಲ್ಲ ನಾಶ ಮಾಡ್ತವೆ. ಆಮೇಲೆ ಅಳಿಲು ಮತ್ತೆ ಕಾಡು ಬೆಕ್ಕು ಇವು ಬಂದು ಊತ ಮಾಡಿ ಅದರೊಳಗೆದ್ದು ಬೀಜನ ಎಲ್ಲ ತಿಂದು ಬಿಟ್ಟು ಹೋಯ್ತವೆ. ದಿವಸಕ್ಕೆ ಒಂದು ಅಳಿಲಿದ್ರೊಂದು 10 ಕಾಯಿಯಷ್ಟು ತೂತ ಮಾಡ್ತದೆ, ತಿಂತದೆ. ಕೋತಿಗಳು ಬಂದ್ರೆ ಅಂತೂ ಮರದಿಂದಲೇ ಇಡೀ ಕಾಯಿನ ಕಿತ್ಕೊಂಡು ಹೋಗ್ಬಿಡ್ತವೆ, ಎಲ್ಲೋ ಆಚೆ ಕಡೆ ಹೋಗಿ ರಾಶಿ ಮಾಡಿ ತಿಂತವೆ. ಅದೊಂದು ಕೋತಿಗಳದ್ದು ತುಂಬಾ ಹಾವಳಿ ಜಾಸ್ತಿ. ಆನೆಗಳದ್ದು ಇದೆ, ತಡೆಗಟ್ಟಬಹುದು, ಅದು ಅಂತ ಇದು ಇಲ್ಲ, ಅದು ತಿನ್ನುವಂತ ಏನಿಲ್ಲ. ಅದು ಹೋದ ಕಡೆಗೆ ತುಳಿದು ಸ್ವಲ್ಪ ನಾಶ ಮಾಡ್ತದೆ. ಕೋತಿ ಮತ್ತೆ ಅಳಿಲದ್ದು ಜಾಸ್ತಿ ಹಾವಳಿ ಕೊಕ್ಕೋ ಹಣ್ಣಿಗಿದೆ. ಮನುಷ್ಯರು ಯಾವ್ದನ್ನ ಇಷ್ಟಪಡ್ತಾರೋ ಕೋತಿಗಳು ಅಳಿಲುಗಳು ಅವನ್ನೇ ಇಷ್ಟಪಡ್ತಾವ ಅನ್ನೋ ತರ ಕೆಲವೊಬ್ರು ಮಾತಾಡೋದಿದೆ. ಅಂದ್ರೆ ಅದರ ಹಿನ್ನೆಲೆ ಇದ್ದೇ ಇರುತ್ತೆ ನೋಡಿ, ಸುಮ್ ಸುಮ್ನೆ ಅವು ಮುಟ್ಟೋದಿಲ್ಲ, ಯಾರೇನು ಹೇಳಿಲ್ಲ. ಕೋತಿಗಳಿಗಾಗ್ಲಿ ಅಳಿಲಿಗಾಗ್ಲಿ ಎಷ್ಟು ಚೆನ್ನಾಗಿ ಅವು ತಿಳ್ಕೊಂಡು ಬಂದು ತಮ್ಮ ಆಹಾರದ ಬೇಡಿಕೆಯನ್ನ ನೀಗಿಸಿಕೊಳ್ತಾವ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದರ ಬಳಕೆ ಬಗ್ಗೆ ನಿಮ್ಮ ಶ್ರೀಮತಿಯವರು ಅಥವಾ ನಿಮ್ಮ ಮಕ್ಕಳು ಏನಾದ್ರೂ ಪ್ರಯೋಗಗಳನ್ನ ಕೈಗೊಂಡಿದಾರ ಅಥವಾ ಪದಾರ್ಥಗಳನ್ನ ಮಾಡಿದಾರ ಹೇಗೆ? ಯಾಕಂದ್ರೆ ನಿಮ್ಮಲ್ಲೇ ಸಿಗೋದ್ರಿಂದ ಕೋಕೋ ಬೀಜ ಆರಾಮಾಗಿ ಯಾವ್ದಕ್ಕೂ ಉಪಯೋಗಿಸ್ಕೊಳ್ಬೇಕನ್ನೋ ಒಂದು ಆಲೋಚನೆ ಬಂದಿರಬೇಕು. ಕೋಕೋ ಬೀಜದಿಂದ ಒಳ್ಳೆ ಪದಾರ್ಥಗಳು ತಯಾರು ಮಾಡ್ಕೊಳ್ಬಹುದು, ತುಂಬಾ ತರದ್ ಮಾಡಬಹುದು. ಅಂದ್ರೆ ನಾವು ಬರೀ ಒಂದು ತರದ ನಮ್ಮ ಮಕ್ಕಳಿಗೆ ನಮಗೆ ಇಷ್ಟವಾಗುವಂತದ್ದು ಚಾಕ್ಲೇಟ್ ಮಾಡ್ತೀವಿ ಆ ಕೋಕೋ ಬೀಜದಿಂದಲೇ. ಅದರಲ್ಲಿ ಯಾವುದು ಮಿಶ್ರಣ ಇಲ್ಲ, ಯಾವುದು ಇಲ್ಲ, ಬೆಲ್ಲ ಅಥವಾ ಸಕ್ಕರೆಯಿಂದ ಕೊಕ್ಕೋ ಬೀಜದಿಂದ ತಯಾರು ಮಾಡಿ ಚಾಕ್ಲೇಟ್ ನಮಗೆ ವರ್ಷಕ್ಕೆ ತಿನ್ನುವಷ್ಟು ಬೇಕಾದಷ್ಟು ಮಾಡ್ಕೊಳ್ತೀವಿ. ನಾವೂ ತಿಂತೀವಿ, ನಮ್ಮ ಮಕ್ಕಳಿಗೂ ಕೊಡ್ತೀವಿ, ಮತ್ತೆ ಬಂದವರಿಗೆ ಉಪಚಾರ ನೆಂಟರು ಅವರು ಗೆಸ್ಟ್ಗಳು ಬರ್ತಾರೆ ಅವರಿಗೂ ಉಪಯೋಗಿಸಕ್ಕೆ ಒಂದೊಂದು ಕೊಡ್ತೀವಿ, ನೋಡ್ತಾರೆ ಚೆನ್ನಾಗಿ ಇದೆ ಅಂತ. ಅದಕ್ಕೆ ಬೇರೆ ಯಾವುದು ಮಿಶ್ರಣ ಕಲಬರಿಕೆ ಯಾವ್ದು ಮಾಡಲ್ಲ, ಬರೀ ಪ್ಯೂರ್ ಕೊಕ್ಕೋ ಬೀಜದಿಂದ ತಯಾರು ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತೀವಿ. ನಿಮ್ಮ ಶ್ರೀಮತಿಯವರನ್ನ ಆಮೇಲೆ ಮಾತಾಡ್ಸೋಣ, ಸ್ವಲ್ಪ ಹೊತ್ತು ನಿಮ್ಮ ವಿಷಯಗಳನ್ನ ಮುಂದುವರಿಸ್ತಾ ಅವರು ಹೇಗೆ ಮನೆಯಲ್ಲಿ ಕೊಕ್ಕೋ ಬೀಜವನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ತಿಳಿಸಿ. ಕೊಕ್ಕೋ ಕಾಫಿಗಿಂತ ಸೂಕ್ತವಾದದ್ದು, ಸಮಸ್ಯೆ ಅಲ್ಲದಂತ ಹೇಳ್ಬೋದಾ ತಾವು? ಕೊಕ್ಕೋ ಒಳ್ಳೇದೇ, ಕಾಫಿ ಒಳ್ಳೇದೇ, ಕಾಫಿಗಿಂತ ಒಳ್ಳೇದು ಅಂತಲಿ ಹೇಳುವಷ್ಟು ಇಲ್ಲ. ಅದರಿಂದ ಈಗ ಪರಿಣಾಮ ಏನಿದೆ ಅಂತ, ನಾವು ಯಾವಾಗಾದ್ರೂ ಕೊಕ್ಕೋ ಯೂಸ್ ಮಾಡ್ತೀವಿ, ಡೈಲಿ ನಾವು ಇದನ್ನ ಪದಾರ್ಥ ಯೂಸ್ ಮಾಡಿದ್ರೆ ಏನಾಗ್ತದೆ ಅಂತ ಅದು ಅಷ್ಟು ನಮಗೆ ಅದರ ಬಗ್ಗೆ ಇಲ್ಲ. ಅಂದ್ರೆ ಅಲ್ಲ, ಬೆಳೆಯೋ ಒಂದು ವಿಚಾರ ನೋಡೋದಾದ್ರೆ, ಈಗ ಉದಾಹರಣೆಗೆ ಒಂದೊಂದು ಗಿಡ 4-6 ವರ್ಷ ಆದ್ಮೇಲೆ ಅದು ಕೊಡುವ ಬೀಜ, ಅದರ ವರಮಾನ ಕಾಫಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಏನ್ ಅನ್ಸುತ್ತೆ? ಕಾಫಿಗಿಂತ ಕೊಕ್ಕೋದು ಸುಲಭ ಬೇಸಾಯ. ಕಾಫಿಲಿ ನಮಗೆ ವರ್ಷದಲ್ಲಿ ಖರ್ಚು ಜಾಸ್ತಿ ಬರ್ತದೆ ಮತ್ತೆ ಕೆಲಸನೂ ಜಾಸ್ತಿ. ಕಾಫಿದು 2-3 ಸಲ ಚಿಗುರು ತೆಗಿಬೇಕು, ಕಾಫಿ ಹಣ್ಣು ಕೊಯ್ಬೇಕು, ಅದಕ್ಕೆ ಬೋರಲ್ ಬರೆದ್ರೆ ಅದಕ್ಕೆ ಔಷಧಿ ಹಾಕ್ಬೇಕು, ಅದರ ಕಚ್ಚಡ ಮಾಡ್ಕೊಳ್ಬೇಕು, ಹೆರ್ತೆ ಮಾಡ್ಕೊಳ್ಬೇಕು, ಇದೆಲ್ಲ ನೋಡಿದ್ರೆ ಇದೆಲ್ಲ ಕೊಕ್ಕದಲ್ಲಿ ಅದು ಇಲ್ಲವೇ ಇಲ್ಲ. ಏನೋ ಮರ ಗುಂಪಾಗಿ ಬೆಳೆದು ಬಿಟ್ರೆ ಮಧ್ಯೆ ಮಧ್ಯದಲ್ಲಿ ಸಣ್ಣ ಸಣ್ಣದ್ದು ಚಿಗುರು ವರ್ಷದಲ್ಲಿ 2 ವರ್ಷಕ್ಕೆ ಒಂದ್ಸರಿ ಅದನ್ನ ತೆಗೆದು ಬಿಡ್ತೀವಿ ಅಷ್ಟೇ, ಬಿಟ್ರೆ ಬೇರೆ ಯಾವ ಕೆಲಸ ಬರೋದಿಲ್ಲ. ಕಾಫಿ ಇದ್ರೆ ಕಾಫಿ ತೋಟದಲ್ಲಿ ಅದು ಒಂದೇ ಬೆಳೀತದೆ, ಅದಕ್ಕಿಂತ ಇದೇ ಬೆಳೆದ್ರೆ ಈಗ ನಾವು 1 ಎಕರೆ ಬಾರು ಲೆಕ್ಕ ಹಾಕಿದ್ರೆ ಕಾಫಿಗಿಂತ ಇದೇ ಜಾಸ್ತಿ ಉತ್ತಮ ಬೆಳೆ ಆಗ್ತದೆ, ಇದರಲ್ಲಿ ಜಾಸ್ತಿ ಇಳುವರಿ ಬರ್ತದೆ ಅಂತಲೇ ಆಗ್ತದೆ. ಕೆಲವೊಂದ್ಸಾರಿ ಅನ್ನಿಸುತ್ತೆ ಇದು ಒಳ್ಳೇದು ಅದು ಒಳ್ಳೇದಂತ, ಆದ್ರೂ 2-3-4-6 ಬೆಳೆಗಳು ಇದ್ರೆ ಒಳ್ಳೇದೇ. ಕೆಲವೊಂದ್ಸಾರಿ ಕಾಫಿಗೆ ಒಳ್ಳೆ ಬೆಲೆ ಬರಬಹುದು ಅಥವಾ ಕೋಕೋಗೆ ಏನೆಲ್ಲ ಸಮಸ್ಯೆ ಆಗ್ಬಹುದೇನೋ. ಆದ್ರೂ ನೀವು ವೆನಿಲಾ ಇಟ್ಕೊಂಡಿದ್ರಿ, ಕೋಕೋ ಇದೆ, ಕಾಫಿನೂ ಇದೆ, ಕಾಳುಮೆಣಸನ್ನು ಇಟ್ಕೊಂಡಿದ್ರಿ, ನೋಡಿ ಹೇಗೆ ಅದನ್ನ ಮತ್ತೆ ಹೆಚ್ಚಿಗೆ ಮಾಡ್ಕೋಬೇಕು, ಬೇರೆಯವರಿಗೆ ಕೊಡ್ಬೇಕನ್ಕೊಂಡು ನಿಮ್ಮಲ್ಲೇ ಬೆಳೆದಿರುವ ಬೀಜಗಳನ್ನ ಹಾಕಿ ಸಸಿ ಮಾಡ್ಕೊಂಡಿದ್ರ ಹೇಗೆ? ಸಸಿ ಏನು ಮಾಡ್ಕೊಂಡಿಲ್ಲ, ಬೇರೆಯವರು ಯಾರಾದ್ರೂ ನೋಡ್ಬಿಟ್ಟು ಬರ್ತಾರೆ, ನಮಗೆ ಅದರದ್ದು ಬೀಜ ಬೇಕು, ಅದು ಹಣ್ಣಾದ ಟೈಮಿಗೆ ಅದರದ್ದು ಹಣ್ಣು ತಗೊಂಡೋಗ್ತಾರೆ ಸಸಿ ಮಾಡಕ್ಕೆ, ಅಂತವರಿಗೆ ಕೊಡ್ತೀವಿ. ಮತ್ತೆ ನಾವಾಗಿ ಸಸಿ ಮಾಡಿ ಏನು ಮಾರಾಟ ಮಾಡ್ತಾ ಇಲ್ಲ. ಮೆಣಸು ಸಸಿ ಎಲ್ಲ ಹೊರಗಡೆ ತರ್ತೀವಿ, ಕೊಕ್ಕೋ ಇದೆಲ್ಲ ಬೇಡ. ಕಾಫಿ ಗಿಡ ಸ್ವಲ್ಪ ನಾವೇ ಮಾಡ್ಕೊಂಡಿದೀವಿ, ಬೀಜ ತಂದುಬಿಟ್ಟು ಸಸಿ ಮಾಡ್ಕೊಂಡು ನಾವೇ ನಟ್ಕೊಂಡಿದೀವಿ. ಕೋಕೋ ನಿಮ್ಮಲ್ಲಿ ಹಾಕ್ಬೇಕನ್ನೋ ಒಂದು ಆಲೋಚನೆ ಇದೆಯಾ? ಸಸಿಗಳನ್ನ ನೀವೇ ಮಾಡಿದ್ದನ್ನ ಹಾಕೊಳ್ತೀರಾ ಹೇಗೆ? ಈ ಕೊಕ್ಕೋ ಇನ್ನು ಹಾಕಬೇಕಾದ್ರೆ ನಮಗೆ ಸ್ವಲ್ಪ ಜಾಗ ಇದೆ. ಇನ್ನೊಂದು ಕ್ರೆಸ್ಟ್ ಕೊಕ್ಕೋ ಹಾಕಬೇಕು ಅಂತ ಇದ್ದೀನಿ. ಗಿಡ ಮಾಡಿ ಇಟ್ಟಿದ್ದೀನಿ, ಗಿಡ ಬರ್ತಾ ಇದೆ. ಈಗ ಮಳೆ ಬಂದ ಶುರುವಿಗೆ ಕೊಕ್ಕೋ ಗಿಡನ ನೆಡುವ ವ್ಯವಸ್ಥೆ ಮಾಡಬೇಕು ಅಂತ ಇದ್ದೀನಿ. ಆಲೋಚನೆಯಿಂದ ಆಸಕ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಹೋದ್ರೆ ವರ್ಮಾನನೂ ಸಿಗುತ್ತೆ, ಒಳ್ಳೆ ಅನುಭವಗಳು, ಮತ್ತೆ ನಮ್ಮ ತೋಟ ನಮ್ಮ ಪ್ರದೇಶ ನೋಡ್ಲಿಕ್ಕೂ ಅಂದ ಚಂದವಾಗಿ ರೂಪುಗೊಳ್ಳುತ್ತೆ. ಕಾಳುಮೆಣಸಿನಲ್ಲಿ ಕಸಿ ಕಟ್ಟಿದ ಗಿಡಗಳನ್ನೇ ಉಪಯೋಗಿಸ್ಕೊಂತ ಬಂದಿದ್ದೀರಾ ಅಥವಾ ಕಸಿ ಕಟ್ಟಿದ್ದು ಅಲ್ದಲನೆ ಬೇರೆದನ್ನು ಹಾಕೊಂಡಿದ್ದೀರಾ, ಹೇಗಿದೆ ನಿಮ್ಮ ಈ ಒಂದು ಕೆಲಸ? ನಮ್ಗೆ ಈ ಏರಿಯಾದಲ್ಲಿ ನಾನು ಸ್ವಲ್ಪ ಗಿಡ ಬೇರೆ ಕಸಿ ಇಲ್ಲದೆ ಗಿಡನೇ ನೆಟ್ಟಿದ್ದೆ. ಆ ಗಿಡಕ್ಕೆ ಹತ್ತಡಿ ಮೇಲೆ ಮರಕ್ಕೆ ಹೋಗಿ ಒಂದು 3-4 ವರ್ಷ ಆದ ನಂತರ ಅದಕ್ಕೆ ಒಂದು ಕಾಯಿಲೆ ಬರೋದು ಜಾಸ್ತಿ ಆಯ್ತು. ಅದು ಬುಡದಿಂದ ಏನೋ ಬಂದು ಬಳ್ಳಿ ಎಲ್ಲ ಅರಿಶಿನ ಕಲರ್ ಬಂದು ಕಳಚಿಕೊಂಡು ಬಿದ್ದು ಸತ್ತೋಗ್ತದೆ. ಅದಕ್ಕೆ ನಾನು ಹೇಳಿದೆ ಅದು ಆ ಗಿಡ ನಡದೆ ಕಸಿ ಕಟ್ಟಿದ ಗಿಡನೇ ನಡಕ್ಕೆ ಪ್ರಾರಂಭಿಸ್ತೀನಿ. ಅದಕ್ಕೆ ಯಾವ ತೊಂದರೆ ಬರೋದಿಲ್ಲ. ಅದು ಬುಡ ಬೇರೆ ಗಿಡದ ಇರ್ತದೆ, ಮೇಲೆ ಮೆಣಸು ಬಳ್ಳಿ ಇರ್ತದೆ. ಜಾಸ್ತಿ ಮಳೆ ನೀರು ಅದಕ್ಕೆ ಅವಶ್ಯಕತೆ ಇದೆ. ಅದು ನೀರು ಇಲ್ಲದ ಜಾಗದಲ್ಲಿ ಈ ಕಸಿ ಗಿಡ ಬೆಳೆಯೋದು ಕಷ್ಟ ಆಗೋದಿಲ್ಲ. ಅದಕ್ಕೆ ಬೇಸಿಗೆ ಕಾಲದಲ್ಲಿ ಬುಡ ತೇವನೇ ಇರಬೇಕು, ನೀರು ಬೇಕು. ಅದರಿಂದ ಅದು ಈ ಏರಿಯಾಕ್ಕೆ ಬಹಳ ಒಳ್ಳೇದು ಅಂತೇಳಿ ಅನಿಸ್ತದೆ ನನಗೆ. ಚೆನ್ನಾಗಿ ಮೆಣಸು ಕಾಯಿ ಕಟ್ಟುತ್ತದೆ, ಈಲ್ಡ್ ಬರ್ತದೆ, ಬಳ್ಳಿನೂ ಗಿಡ ಚೆನ್ನಾಗಿ ಬರ್ತದೆ, ಕಾಯಿಲೆ ಕಮ್ಮಿ ಬರ್ತದೆ. ಕಾಫಿಯೊಂದಿಗೆ ಕೊಕ್ಕೋವನ್ನ ಬೆಳೆದು ಅನುಭವ ಪಡೆದುಕೊಂಡಿದ್ರಿ, ವರ್ಮಾನನು ಚೆನ್ನಾಗಿದೆ ಅಂತ ಹೇಳ್ತದ್ರಿ, ಬೆಳೆ ಉತ್ತಮವಾಗಿದೆ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಅಪ್ಪಾಜಿಯವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಇಲ್ಲಿ ಬೆಳಿಗ್ಗೆ ಬಂದಿದ್ದೀರಾ ವಿಜಯ ಅಂಗಡಿ ಅಂತ ಹೇಳಿದ್ರೆ ನಾನು ಬರ ಮಾಡಿಕೊಂಡೆ. ನಿಮಗೂ ಸಹ ತುಂಬಾ ಧನ್ಯವಾದಗಳು, ಆಮೇಲೆ ಆಕಾಶವಾಣಿಗೂ ಸಹ ಧನ್ಯವಾದಗಳು. ಕೇಳುಗರೆ, ಕಾಫಿ ಜೊತೆಗೆ ಕೋಕೋ ಬೆಳೆಸಿಕೊಂಡಿರುವ ಮಡಿಕೇರಿ ತಾಲೂಕು ಮದೇ ಗ್ರಾಮದ ತಳೂರ್ ಆರ್ ಅಪ್ಪಾಜಿ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ನಿಮ್ಮ ಗಮನಕ್ಕೆ 6-3-6-2-1-6-7-1-0-0 6-3-6-2-1-6-7-1-0-0 ಈಗ ಅವರ ಪತ್ನಿ ಟಿ ಎ ನಾಗವೇಣಿ ಅವರು ಕೊಕ್ಕೋ ಬಳಕೆ ಕುರಿತಂತೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಅಮ್ಮ ಹೇಳಿ, ನಿಮ್ಮಲ್ಲೇ ಹೇರಳವಾಗಿ ಕೊಕ್ಕೋ ಸಿಗ್ತಾ ಇದೆ, ಅದನ್ನ ಬಳಕೆ ಮಾಡ್ಕೋಬೇಕು, ಅದನ್ನ ಹೀಗೆ ಉಪಯೋಗಿಸ್ಕೊಳ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು, ಹೇಗೆ ಮಾಡ್ತಾ ಇದ್ರಿ? ಕೊಕ್ಕೋ ಬೀಜ ಅಂದ್ರೆ ಅದ ಹಣ್ಣು ತಂದು ಒಡೆದು ಅದನ್ನ ಒಂದು ಬಾಟ್ಲಿಗೆ ಹಾಕಿ ಸ್ವಲ್ಪ ಈಸ್ಟ್ ಅಥವಾ ಹಳೆ ವೈನ್ ಏನಾರು ಇದ್ರೆ ಅದನ್ನ ಹಾಕಿ ಒಂದು ವಾರ ಬಾಟ್ಲ್ ಒಳಗೆ ಹಾಕಿ ಚಂದ ಬಿಸಿಲಲ್ಲಿ ಇಡಬೇಕು. ಆಮೇಲೆ ಅದನ್ನ ತಂದು ಚಂದ ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಿಸಬೇಕು. ಒಣಗಿಸಿ ಆದಮೇಲೆ ಚಂದ ಕಡಲೆ ಬೀಜ ತರ ಆಗುತ್ತೆ. ಅದನ್ನ ಶೇಖರಣೆ ಮಾಡಿಬಿಟ್ಟು ಚಂದ ಫ್ರೈ ಮಾಡ್ಬೇಕು. ಅದನ್ನ ಫ್ರೈ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಪೌಡರ್ ಮಾಡ್ಬೇಕು. ಪೌಡರ್ ಮಾಡಿ ಸಕ್ಕರೆನ ಸಹ ಒಂದ್ ಸೈಡ್ ಪೌಡರ್ ಮಾಡಿ ಇಟ್ಟು ಅದನ್ನ ಮಿಕ್ಸಿಗೆ ಹಾಕಿ ಕೋಕೋ ಪೌಡರ್ ಮತ್ತೆ ಸಕ್ಕರೆ ಮತ್ತೆ ಸ್ವಲ್ಪ ತುಪ್ಪ ಅದನ್ನ ಮಿಕ್ಸಿಲಿ ಹಾಕಿ ಚಂದ ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡಿ ಬಿಸಿನೀರು ಇಟ್ಬಿಟ್ಟು ಅದು ಕುದಿತಾ ಇರುವಾಗ ಒಂದು ಪಾತ್ರೆಯಲ್ಲಿ ಈ ರುಬ್ಬಿದನ್ನ ಹಾಕಿ ಚಂದ ಬಿಸಿ ಮಾಡಿ ಅದನ್ನ ಮೋಲ್ಡಿಗೆ ಹಾಕ್ಬೇಕು. ಮೋಲ್ಡಿಗೆ ಹಾಕಿದ್ರೆ ಒಳ್ಳೆ ಚಾಕ್ಲೇಟ್ ಆಗುತ್ತೆ. ಅದಕ್ಕೆ ಫ್ಲೇವರಿಗೆ ಸ್ವಲ್ಪ ವೆನಿಲಾನು ಹಾಕ್ಬೋದು. ನಾವು ವೆನಿಲೆ ಬೆಳೆಸ್ತಾ ಇದ್ದೀವಿ, ಅದಕ್ಕೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ವೆನಿಲಾ ಅಲ್ಲದ ಸಹ ಕಡಲೆ ಬೀಜನ ಉರಿದು ಸಮೇತ ಅದಕ್ಕೆ ಹಾಕಿ ಮೋಲ್ಡಿಗೆ ಹಾಕಿದ್ರೆ ಒಂದು ಗಂಟೆ ಫ್ರಿಜ್ ಅಲ್ಲಿ ಇಟ್ಟರೆ ಒಳ್ಳೆ ಚಾಕ್ಲೇಟ್ ಆಗುತ್ತೆ. ಅದಕ್ಕೆ ಯಾವುದು ಕಳಬೆರಿಕೆ ಇಲ್ಲ. ನಾವೇ ಮನೆಯಲ್ಲಿ ಚಾಕ್ಲೇಟ್ ಮಾಡಿದೀವಿ ಅಂದ್ರೆ ನಮಗೆ ಸಂತೋಷ. ಅದು ನಮ್ಮ ಮಕ್ಕಳಿಗೆಲ್ಲ ಮಾಡಿ ಕಳಿಸಿದೀವಿ, ಅದೇ ಒಂದು ಖುಷಿ ನಮಗೆ. ನಾವು ಸಹ ತಿಂತಾ ಇದೀವಿ, ಬಂದ ಗೆಸ್ಟ್ಗಳಿಗೆ ಮಾಡಿ ಇಟ್ಟರೆ ಒಂದೊಂದು ಟೇಸ್ಟಿಗೆಲ್ಲ ಕೊಟ್ಟಿದೀವಿ. ಕಾಫಿ ಪುಡಿ ತರ ಇದರ ಪುಡಿಯನ್ನು ಮಾಡಿ ಬೇರೆ ಬೇರೆ ರೀತಿಯ ಪುಡಿಯನ್ನ ಬಳಕೆ ಮಾಡ್ಕೊಳ್ತಾರಲ್ಲ ಮಕ್ಕಳಿಗಾಗಿ ಅಥವಾ ಬೇಕಾದಾಗ ಬೇರೆಯರಿಗೂ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೀರಾ? ಹಾಗೆ ಮಾಡ್ಲಿಲ್ಲ, ನಮ್ಮ ಮಕ್ಕಳಿಗೆ ಬೇಕಾಗಿ ಕೊಕ್ಕೋ ಪೌಡರ್ ಮಾಡಿ ಕೇಕ್ ಗೀಕ್ ಎಲ್ಲ ಉಪಯೋಗಿಸಿದೀವಿ ಅಷ್ಟೇ, ಬೇರೆಯವರಿಗೆ ಅಂತೇಳಿ ಸೇಲ್ ಮಾಡ್ಲಿಲ್ಲ. ಇನ್ನು ಮುಂದಕ್ಕೆ ನೋಡ್ಬೇಕು. ಹೇಳ್ತಾ ಇದ್ರು ಅಪ್ಪಾಜಿಯವರು, ಕೋತಿಗಳು ಬೀಜ ಸಮೇತ ತಿನ್ಬಿಡ್ತಾವ, ಏನೋ ಬೀಜಗಳು ಎಲ್ಲಿ ಹಾಕಿದವೆ ಅಥವಾ ಏನಾಯ್ತು ಅಂತ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡು, ಬಹುಶಃ ಅಷ್ಟು ರುಚಿ ಇದಾವ ಅಂತ ಅನ್ಸುತ್ತೆ. ಅದನ್ನ ಹುರಿದಾಗ ಹೇಗೆ ಆ ಪರಿಮಳ, ಮತ್ತೆ ಏನಾದರೂ ಅದನ್ನ ಬಾಯಲ್ಲಿ ಹಾಕೊಂಡು ತಿಂದು ನೋಡಿದಿರಾ ಅಥವಾ ಪುಡಿ ಮಾಡಿ ಅದನ್ನ ಬಾಯಿಗೆ ಹಾಕೊಂಡು ನೋಡಿದಿರಾ, ಹೇಗೆ? ಅದು ಉರಿದ್ರೆ ಕಡಲೆ ಬೀಜ ಉರಿದ ತರ ಆಗುತ್ತೆ, ಆದ್ರೆ ಟೇಸ್ಟ್ ನಾವು ತಿನ್ನುವಾಗ ಈ ಕ್ಯಾಡ್ಬೆರಿಸ್ ಸ್ಮೆಲ್ ತರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ಅದು ಪೌಡರ್ ಮಾಡಿ ಆದಮೇಲೆ ಆ ಪೌಡರ್ ಅಲ್ಲಿ ಇವಾಗ ಸ್ವಲ್ಪ ಹಾಲೆಲ್ಲ ಮಿಕ್ಸ್ ಮಾಡಿ ಕೊಕ್ಕೋ ಹಾಲು ಸಮೇತ ಮಾಡಿ ಕುಡಿಬಹುದು, ಅದು ಸಹ ಒಳ್ಳೆ ಟೇಸ್ಟ್. ನಾನು ಈಗ ನೆಂಟರು ಬರುವಾಗ ಒಂದ್ಸರಿ ಮಾಡಿಕೊಟ್ಟೆ, ಅವರು ಸಹ ಬಹಳ ಖುಷಿ ಪಟ್ರು, ಒಳ್ಳೆ ಟೇಸ್ಟ್ ಇದೆ ನಿಮ್ಗೆ ಯಾರು ಹೇಳ್ಕೊಟ್ರು ಅಂತ. ಹಾಗೆ ನಮ್ಮ ಫ್ರೆಂಡ್ದು ಒಬ್ಬ ಮಗ ಬಂದು ಹೇಳ್ಕೊಟ್ರು ಈ ತರ ಮಾಡಿ ಆಂಟಿ ತುಂಬಾ ಚೆನ್ನಾಗಿರ್ತದೆ ಅಂತ. ಅವರು ಬಂದ್ರು, ಅವ್ರು ಬಂದಾಗ ನಾವಿಬ್ರು ಸೇರಿ ಮಾಡಿದ್ವಿ, ತುಂಬಾ ಟೇಸ್ಟ್ ಇತ್ತು. ಆಮೇಲೆ ನಾನು ಒಬ್ಳೆ ಮಾಡಿದೆ, ನನ್ನ ಮಗಳು ದೂರದಲ್ಲಿ ಇದ್ದಾಳೆ, ಅವಳಿಗೆ ವಿಡಿಯೋ ಕಾಲ್ ಮಾಡಿ ಹೇಳ್ದೆ, ಆಯ್ತು ಮಮ್ಮಿ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತೇಳಿ ಅವಳು ಖುಷಿ ಪಟ್ಲು. ಸಣ್ಣ ಮಗಳಿಗೂ ಕಳಿಸಿದೆ, ಅವಳಿಗೂ ಖುಷಿ ಪಟ್ಲು, ಅವಳು ಚೆನ್ನಾಗಿದೆ ಮಮ್ಮಿ ಪರವಾಗಿಲ್ಲ ಮಾಡಿದಿರಲ್ಲ ಅಂತ ಖುಷಿ ಆಯ್ತು ಅವರಿಗೆಲ್ಲ. ನಿಮ್ಮ ಯಜಮಾನರು ಕೃಷಿ ಇಲಾಖೆಯಲ್ಲಿ ಇದ್ದು ಮತ್ತೆ ಹಿಂದೆ ಸೇನೆಯಲ್ಲಿದ್ದು ಕೆಲಸ ಮಾಡಿದವರು, ಬೆಂಗಳೂರಿನಲ್ಲಿ ಇದ್ದು ಈ ಕಡೆಗೆ ಕೃಷಿಗೆ ಬರಲಿಕ್ಕೆ ನೀವು ಪ್ರೇರಣೆ ನೀಡಿದಿರಾ ಅಥವಾ ಅವ್ರು ಬಂದಾಗ ನಾನು ಬರ್ತೀನಿ ಅಂತ ಬಂದ್ರೆ ಹೇಗೆ? ಕೃಷಿಗೆ ಅಷ್ಟು ಸುಲಭವಾಗಿ ಹೆಣ್ಮಕ್ಳು ಮನಸ್ಸು ಮಾಡೋದಿಲ್ಲ ಅಥವಾ ಬರ್ಲಿಕ್ಕೂ ಒಲವು ತೋರಿಸೋದಿಲ್ಲ, ಬಂದವ್ರು ನಿನ್ನ ಎಳ್ಕೊಂಡು ಹೋಗ್ತಾರೆ ಪೇಟೆಗೆ, ನಿಮ್ಮ ಆಸಕ್ತಿ ಅನಿಸಿಕೆ? ನಮಗೆ ಟೌನ್ ಅಲ್ಲಿ ಇದ್ದು 28 ವರ್ಷ ಬಹಳ ಬೇಜಾರಾಯ್ತು ಸರ್. ಟೌನ್ ಒಳಗೆ ಬಾಗ್ಲ ಕೊಡೆ ಮನೇಲಿ ಕೂರ್ಬೇಕು, ಎಲ್ಲಿ ಹೊರಗಡೆ ಹೋಗುವಂಗಿಲ್ಲ ಬರುವಂಗಿಲ್ಲ. ಹಳ್ಳಿಲಾದ್ರೆ ನಾವು ನೋಡಿ ಸ್ವಂತ ಮನೆ ಮಾಡ್ಕೊಂಡಿದ್ದೀವಿ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಗ್ರಾವಿಟಿ ನೀರಿದೆ, ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ನಮಗೆ ಕೃಷಿಯಲ್ಲಿ ಬಹಳ ಸಂತೋಷ ಸರ್. ನಾವು ಟೌನ್ ಬಿಟ್ಟು ಹಳ್ಳಿಗೆ ಬಂದಿದೀವಿ ಅಂದ್ರೆ ನಮಗೆ ಬಹಳ ಖುಷಿ. ಆಮೇಲೆ ಇಲ್ಲಿ ಬಂದು ಮನೇನೂ ಕಟ್ಟಿದೀವಿ, ಸ್ವಲ್ಪ ಹೋಮ್ ಸ್ಟೇ ಮಾಡ್ಕೊಂಡಿದೀವಿ. ಒಂದ್ 25 ಜನ ಹೋಮ್ ಸ್ಟೇ ಅಲ್ಲಿ ಬಂದಿರ್ಬೋದು, ಬರ್ತಾರೆ ಗೆಸ್ಟ್ಗಳು, ಅವರಿಗೂ ಒಳ್ಳೆ ಅಡಿಗೆ ಗಿಡಿಗೆಲ್ಲ ಮಾಡಿ ಕೊಡ್ತೀನಿ, ಅವರು ಖುಷಿ ಪಡ್ತಾರೆ. ಹಾಗೆ ಕೃಷಿಯಲ್ಲಿ ಸಮೇತ ಖುಷಿ. ನಮ್ಮ ಯಜಮಾನರು ಪಾಪ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಕೃಷಿಯಲ್ಲಿ ಬಹಳ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಸರ್, ಅದೇ ನಮ್ಗೆ ಖುಷಿ. ನಿಮ್ಮ ಕಾರ್ಯಗಳೇನು, ತೋಟದ ಕೆಲಸಗಳಲ್ಲಿ ಹೇಗೆ ಭಾಗವಹಿಸ್ತೀರಿ? ಮನೆ ಕೆಲಸ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಅನೇಕರು ತಿಳ್ಕೊಂಡಿದ್ರೆ ಹೌದು, ಅದರ ಜೊತೆಗೆ ಬಿಡುವಿನ ಸಮಯದಲ್ಲಿ ತೋಟದ ಕೆಲಸಗಳಲ್ಲಿ ಭಾಗಿಯಾಗುವ ಮಹಿಳೆಯರು ಇದ್ದಾರೆ, ನಿಮ್ಮ ಆಸಕ್ತಿ ಹೇಗಿದೆ? ನಾನು ಸಹ ಹೋಗ್ತೀನಿ ಸರ್, ಕೊಕ್ಕೋ ಹಣ್ಣು ಇರುವಾಗ ವಾರದಲ್ಲಿ ಒಂದ್ಸರಿ ಕುಯ್ಬೇಕು, ಅದಕ್ಕಾಗಿ ನಾನು ಹೋಗ್ತೀನಿ, ಕುಯ್ತೀನಿ, ತಗೊಂಡ್ಬರ್ತೀವಿ. ನಾವು ಬೆಳಗ್ಗೆ ಒಂದ್ 5 ಗಂಟೆಗೆ ಎದ್ದು ನಾವಿಬ್ರೇ ಕೊಕ್ಕೋ ಹೊಡಿತೀವಿ. ವಾರದಲ್ಲಿ ಒಂದು 100-150 ಕೆಜಿ ಕೊಕ್ಕೋ ಹೊಡೆದು ಬಿಟ್ಟು ಕಾರಲ್ಲಿ ಅಥವಾ ಜೀಪಲ್ಲಿ ತಗೊಂಡೋಗಿ ಸೇಲ್ ಮಾಡ್ತೀವಿ. ಆಮೇಲೆ ಬಾಕಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸ, ಗೊಬ್ಬರ ಹಾಕೋದೆಲ್ಲ ಇದ್ರೆ ಹೋಗ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಅವರಿಗೂ ಸಹ ಹೆಲ್ಪ್ ಮಾಡ್ತೀನಿ ನಾನು ಕೆಲಸದಲ್ಲಿ. ಶ್ರಮದ ಕೆಲಸ ಮಾಡ್ತಾ ಇದ್ರೆ ಅಥವಾ ತೋಟದ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದು ಆನಂದದಾಯಕ. ಎಷ್ಟೋ ಜನ ಆರೋಗ್ಯಕ್ಕಾಗಿ ಪಟ್ಟಣಗಳಲ್ಲಿ ಏನೆಲ್ಲ ಕಸರತ್ತು ಮಾಡ್ತಾರೆ ನೋಡಿ, ವ್ಯಾಯಾಮ ಮಾಡ್ತಾರೆ, ಯೋಗಾಸನ ಮಾಡ್ತಾರೆ, ಏನೆಲ್ಲ ಆರೋಗ್ಯಕ್ಕೆ ಬೇಕಾಗಿರುವ ಶ್ರಮದ ಕೆಲಸಗಳನ್ನು ಮಾಡೋದಿದೆ, 5-10 ಕಿಲೋಮೀಟರ್ ನಡ್ಕೊಂಡು ಹೋಗೋದು, ಓಡೋದು, ಇನ್ನೇನೋ. ಆದ್ರೆ ಕೃಷಿಕರಾದವರು ನಿಮ್ಮಂತವರು ದಿನನಿತ್ಯ ಈ ತರ ಕೆಲಸ ಮಾಡಿದ್ರೆ ಪರಿಸರಕ್ಕೂ ಒಳ್ಳೇದು, ಭೂಮಿಗೂ ಒಳ್ಳೇದು, ಬೆಳೆಗೂ ಒಳ್ಳೇದು, ನಿಮ್ಮ ಆರೋಗ್ಯಕ್ಕೆ ಹಿತವಾದದ್ದು, ಕೊನೆಗೆ ಒಂಥರ ಸಂತೋಷಕರವಾದ ದಿನ ಸಾಗಿದಂಗೆ ಆಗುತ್ತೆ ಅಲ್ವಾ? ಹೌದು ಸರ್, ನಾವೀಗ ತೋಟಕ್ಕೆ ಒಂದು ರೌಂಡ್ ಹೋಗಿ ಬಂದ್ರೆ ಅದೇ ನಮಗೆ ವಾಕಿಂಗ್. ಇವಾಗ ನಾವು ಟೌನ್ ಅಲ್ಲಿ ಇರುವಾಗ ನೀವು ಹೇಳ್ದಂಗೆ ತುಂಬಾ ದೂರ ನಡಿಬೇಕು ಅದೆಲ್ಲ ಇಲ್ಲ, ಇಲ್ಲಿ ಮನೆ ಕೆಲಸ ಮಾಡಿ ಒಂದ್ ರೌಂಡ್ ತೋಟಕ್ಕೆಲ್ಲ ಹೋಗಿ ಬಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ರೆ ಅದರಷ್ಟು ಒಳ್ಳೆ ಆರೋಗ್ಯ ಇನ್ಯಾವುದಿಲ್ಲ ಸರ್. ನಮಗೆ ಬಹಳ ಖುಷಿ, ಈಗ ಬೆಂಗಳೂರಿಗಿಂತ ಇಲ್ಲಿ ಬಂದು ಜೋಡುಪಾಲದಲ್ಲಿ ಇದ್ದು ನಾವು ತೋಟ ಮಾಡಿ ಮನೆ ಮಾಡಿ ಇದೆಲ್ಲ ಮಾಡಿ ನಮಗೆ ಬಹಳ ಖುಷಿ ಸರ್. ನಮ್ಮ ಮಕ್ಕಳಿಗೆ ಸಮೇತ ಬಹಳ ಖುಷಿ. ಪರವಾಗಿಲ್ಲ ಡ್ಯಾಡಿ ಮಮ್ಮಿ ನೀವು ಟೌನ್ ಅಲ್ಲಿ ಇದ್ದು ಹಳ್ಳಿಲಿ ಬಂದು ಇರ್ತೀರಲ್ಲ ಅಂತ ಅವರಿಗೂ ಬಹಳ ಖುಷಿ ಸರ್. ನಿಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡ್ರಿ ಅಮ್ಮ, ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ಆಕಾಶವಾಣಿ ಅವರಿಗೂ ತುಂಬಾ ಧನ್ಯವಾದಗಳು, ಆಮೇಲೆ ವಿಜಯ ಅಂಗಡಿ ಅವರಿಗೂ ತುಂಬಾ ಧನ್ಯವಾದಗಳು. ಬಂದು ನೀವು ಶ್ರಮದಲ್ಲಿ ನಮ್ಮ ಇಂಟರ್ವ್ಯೂ ತಗೊಂಡಿದ್ದೀರಲ್ಲ ಅದಕ್ಕೆ ಬಹಳ ಖುಷಿ ಸರ್, ಬಹಳ ವಂದನೆಗಳು ಸರ್. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ ತಳೂರ್ ಆರ್ ಅಪ್ಪಾಜಿ ಅವರ ಪತ್ನಿ ಟಿ ಎ ನಾಗವೇಣಿ ಅವರು ಕೊಕ್ಕೋ ಬಳಕೆ ಕುರಿತಂತೆ ಕೃಷಿಯಲ್ಲಿ ಅವರು ಹೇಗೆ ಭಾಗಿಯಾಗ್ತದರ ಅನ್ನೋದ್ರ ಬಗ್ಗೆ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಅನುಭವಗಳನ್ನ ಹಂಚಿಕೊಂಡ್ರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kavini Hall, CV Shankar Road, Madikeri. Call 7022671919. ಕೇಳುಗರೆ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಕಥಾಲಹರಿ, ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿ ಅವರ ಬೇಟೆ ನೆನಪು ಮತ್ತು ಬಿಲ್ಲು ಬಾಣ ಅನುಭವ ದಾಖಲೆಯ ಪುಸ್ತಕಗಳ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:15. ಮರುಪ್ರಸಾರ ಮಂಗಳವಾರ ಸಂಜೆ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಂಪೆ ವಿವರ. ಕಾನೂನು ಸೇವಾ ಪ್ರಾಧಿಕಾರ ಸರ್ಕಾರ ಮತ್ತೆ ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಿದ್ದು. ಕಾನೂನು ಸೇವಾ ಪ್ರಾಧಿಕಾರದ ಸೌಲಭ್ಯಗಳನ್ನ ಎಲ್ಲವೂ ಪಡ್ಕೊಳಕು ಅಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಎಸ್ ಬೋಪಣ್ಣನವು ಹೇಳಿಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್ ಮತ್ತೆ ಪೊಲೀಸ್ ಇಲಾಖೆನ ಕಡೆಯಿಂದ ಇಂದು ಮಡಿಕೇರಿನ ಕೊಡಗುಗೌಡ ಸಮಾಜದ ಸಭಾಬಾಡಿಯಲ್ಲಿ ನಡೆದ ಕಾನೂನು ಸೇವಾ ಶಿಬಿರಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಅವು, ನಮಗಾಗಿ ಏನಾದರೂ ಒಳ್ಳೆದು ಮಾಡಿಕೊಂಡವೆ, ಆದರೆ ಬೇರೆಯವಕ್ಕಾಗಿ ನಾವು ಏನು ಮಾಡುವೆ ಅಂತ ಹೇಳಿದು ಗಾಂಧೀಜಿಯವರ ಧ್ಯೇಯ ಆಗಿದ್ದು. ಆ ನಿಟ್ಟಿನಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಸೇವೆ ಉಚಿತ ಆಗಿ ಜನಕ್ಕೆ ಸಿಕ್ಕುವಂಗೆ ಆಕು ಅಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಳು ಅಂತ ಹೇಳಿದು. ಈ ಸಂದರ್ಭ ಕೊಡಗುಗೌಡ ಸಮಾಜದ ಮುಖ್ಯ ಬಾಗಿಲು ಹತ್ತಿರ ವಸ್ತು ಪ್ರದರ್ಶನ ಮಳಿಗೆ ವಿಶೇಷ ಆಗಿದ್ದು, ಇದರಲ್ಲಿ ಬ್ಯಾರೆ ಬ್ಯಾರೆ ಸರ್ಕಾರಿ ಇಲಾಖೆಗ ಭಾಗವಹಿಸಿದ್ದು. ಹಂಗೆ ಈ ಶಿಬಿರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ, ಹಂಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಬಿ ವೀರಪ್ಪ, ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿನರಾಳ್ಕರ್, ಭೀಮರಾವ್ ಸೇರಿದಂಗೆ ಕಾನೂನು ಇಲಾಖೆನವು ವಕೀಲರ ಸಂಘದವು ಭಾಗವಹಿಸಿದ್ದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಡೆಯಿಂದ ರಾಜ್ಯ ವಲಯ ಕ್ರೀಡಾ ಶಾಲೆ ಕ್ರೀಡಾ ನಿಲಯಗಳಿಗೆ 2022-23 ಸಾಲಿಗೆ 8ನೇ ಕ್ಲಾಸ್ ಮತ್ತೆ 1ನೇ ಪಿಯುಸಿಯಿಂದ ಪ್ರತಿಭೆ ಇರುವ ಆಟಗಾರರ ಆಯ್ಕೆ ತಾಲೂಕು ಮಟ್ಟದಲ್ಲಿ ನಡೆಯಕ್ಕಿದ್ದು, ಜನವರಿ 3 ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣಿಲಿ, ಜನವರಿ 4 ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ, ಹಂಗೆ 5 ಕುಶಾಲನಗರ ತಾಲೂಕಿನ ಕೂಡಿಗೆ ಸರ್ಕಾರಿ ಕ್ರೀಡಾ ಶಾಲೆನ ಆಟದ ಅಂಗಳಲ್ಲಿ ನಡೆದದೆ ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಈ ವರ್ಷದ ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪ್ರತಿಭಾ ಶೋಧನೆ ತೇಳುವ ಕಾರ್ಯಕ್ರಮನ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿನ ಕೂಡುಕೂಟಲಿ ಆಯೋಜನೆ ಮಾಡಿಕಿದ್ದು, ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಓದಿಗೆ ಸಹಾಯ ಆಗುವಂಗೆ ವಿಷಯ ತಜ್ಞರಿಂದ ವಿಶೇಷ ಉಪನ್ಯಾಸಗಳನ್ನ ಆನ್ಲೈನ್ ಮುಖಾಂತರ ಕೊಡುವಂಗೆ ಆಯೋಜನೆ ಮಾಡುವೆ. ಈ ಉಪನ್ಯಾಸಗ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆಗಳಿಗೆ ಓದಿಕೆ ಸಹಕಾರಿಯಾಗಿದ್ದು, ಆಸಕ್ತಿ ಇರುವ ವಿಜ್ಞಾನ ವಿದ್ಯಾರ್ಥಿಗ ಇದರಲ್ಲಿ ಭಾಗವಹಿಸಕ್ಕೆ ಯಾವುದೇ ಫೀಸ್ ಇಲ್ಲದೇ ಇರುವುದರಿಂದ ಆನ್ಲೈನ್ ತರಗತಿಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗ ಅಕಾಡೆಮಿನ ವೆಬ್ ತಾಣ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಎಸ್ಟಿ ಅಕಾಡೆಮಿ ಡಾಟ್ ಇನ್ನಿಂದ

ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು. ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ ಬುಕ್ಗಳು, ಪಠ್ಯ ಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ವಾರ್ಷಿಕ ಮಹಾಸಭೆ ಇದೇ December 29 ಬುಧವಾರ ಬೆಳಿಗ್ಗೆ 11 ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆಯಲಿದೆ. ಮಾನ್ಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದ್ದಾರೆ. ಗಾಳಿಬೀಡು ಗ್ರಾಮ ಪಾಂಡಿರ ಒಕ್ಕಡ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಯ ಇದೇ ಇರೋ 9:14 ಪಲಕ 10 ಗಾಳಿಬೀಡುಳ್ಳ ಒಕ್ಕ 5 ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಬರೋನೊಂದು ಪಾಂಡಿರ ಒಕ್ಕಕಾರ ಕಂಡಿತು. ಜಾಹೀರಾತುಗಳು ಹಾಗೂ ಪ್ರಕಟಣೆಗಳು ಪ್ರಸಾರವಾದವು. ನಿಧನ ಸುದ್ದಿ. ಮುತ್ತಾರ್ಮುಡಿ ಗ್ರಾಮದ ತೆಕ್ಕಡೆ ದಿವಂಗತ ಸೋಮಯ್ಯನವರ ಮಗ ತೆಕ್ಕಡೆ ಗಣೇಶ್ ಅವರು ಇಂದು ಮಧ್ಯಾಹ್ನ ನಿಧನರಾದರು. 67 ವಯಸ್ಸಿನ ತೆಕ್ಕಡೆ ಗಣೇಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಒಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ಕೋಣಂಗೇರಿ ಕಾರಳನ ಚಕ್ಕೇರನಂದ್ ಇಂದು ಮರಣಪಟ್ಟಿದ್ದು 64 ಬೈತರ ಚಕ್ಕೇರನಂದ್ ಇಂಗಡ ಆಖಿರಿ ಕಾರ್ಯ ನಾಳೆ ಪೊಲಾಕ 10 ಸ್ವಂತ ಊರು ಕೋಣಂಗೇರಿಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕಾನೂನು ಸೇವಾ ಪ್ರಾಧಿಕಾರ, ವಕೀಲಂಗಡ ಸಂಘ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೂಡು ನನಗೆ ಬಾರೆ ಬಾರೆ ಇಲಾಖೆ ಆದನೆಲೆ ಮಡಿಕೇರಿಯ ಗೌಡ ಸಮಾಜದ ಇಂದು ನಡೆದ ಕಾನೂನು ಸೇವಾ ಶಿಬಿರಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅಜ್ಜಿಕುಟ್ಟಿರ ಬೋಪಣ್ಣಯ್ಯಂಗ ಗಿಡಕ್ಕೆ ನೀರು ಬೂಕುವಂಡ ಮೂಲಕ ಚಾಲನೆ ಕೊಡ್ತದೆ. ಅಲ್ಲಿಂಜ ತಕ್ಪರಂದಾವು ಕಾನೂನು ಸೇವಾ ಪ್ರಾಧಿಕಾರ ಸರ್ಕಾರ ಪಿಂಜ ಜನರ ನಡುವೆ ಸಂಪರ್ಕ ಸೇತುವೆ ಆಯ್ತು ಕಾರ್ಯನಿಶೆಯನ್ನುಂಡು ಇಂಡ ಸೌಲಭ್ಯತ್ನ ಎಲ್ಲರೂ ಪಡೆದುಕೊಂಡು ಪ್ರಾಧಿಕಾರ ಹತ್ರ ಮೂಲ ಉದ್ದೇಶ ಸಾಮಾನ್ಯ ಜನಕ್ಕೆ ಕಾನೂನರ ಮೀದ ಅರಿವಿಕೆ ಕೊಡಪ ಗರೀಬಂಕ್ ಬಣ್ಣೆ ಕಾನೂನರ ಸಹಾಯ ಮಾಡುವ ರಾಜ್ಯ ತೀರ್ಮಾನ ಪಿಂಜ ಲೋಕ ಅದಾಲತ್ರ ಮೂಲಕ ಪ್ರಕರಣತ್ನ ತೀರ್ಮಾನ ಮಾಡುವ ಅಂದಣಚಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯತ್ರ ನ್ಯಾಯಮೂರ್ತಿ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರತ್ರ ಕಾರ್ಯನಿರ್ವಾಹಕ ಅಧ್ಯಕ್ಷ ಬಿ ವೀರಪ್ಪ ತಕ್ಪರ್ನಿತ್ ಪ್ರಾಧಿಕಾರತಂಜ ಲೋಕ ಅದಾಲತ್ ಪಿಂಜ ರಾಜ್ಯ ಸಂಧಾನತ್ರ ಮೂಲಕ ರಾಜ್ಯದ 12 ಏರ ಪ್ರಕರಣತ್ನ ತೀರ್ಮಾನ ಮಾಡಿತು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವುದು ಸಂವಿಧಾನತ್ರ ಧ್ಯೇಯ ಆಯ್ತುಂಡು. ಎಲ್ಲಾ ನಾಗರಿಕಂಗ ಸಮಾಜದ ಗೌರವತ ಬದುಕು ನೀಸೊಂಡು ಎಲ್ಲರಿಗೂ ನ್ಯಾಯ ಕೊಟ್ಟೋಣ ಅಂದಣಚಿ ಕಾರ್ಯಕ್ರಮದ ಕನಪಟ್ಟ ಬಿಂದುವ ಹಾಜರಿಂಜತ್. ಗೌಡ ಸಮಾಜದಲ್ಲಿ ನಡೆದ ಕಾನೂನು ಸೇವಾ ಶಿಬಿರತ್ರ ಪ್ರವೇಶ ದ್ವಾರತ್ರ ಪಕ್ಕ ಇಂಜ ಕೃಷಿ ಇಲಾಖೆ ಅಂಗಡಿ ಪಿಂಜ ಸರ್ಕಾರತ್ರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ಕೈಕಾಗದ ತಿಂಜ ಎಳುತ್ತು ವಿಶೇಷ ಆಯ್ತಿಂಜತ್ ಅಂದನೆ ಜಿಲ್ಲಾ ಪಂಚಾಯಿತಿ ಕೃಷಿ ತೋಟಗಾರಿಕೆ ಪಶುಪಾಲನೆ ಮೀನುಗಾರಿಕೆ ಇಲಾಖೆ ಕೂಡ ನನಗೆ ಬಾರೆ ಬಾರೆ ಇಲಾಖೆಯ ವಸ್ತು ಪ್ರದರ್ಶನ ಅಂಗಡಿಯು ನೋಟು ಜನರ ಮನಸ್ಸುಗದ್ದತು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅಜ್ಜಿಕುಟ್ಟಿರ ಬೋಪಣ್ಣಯ್ಯಂಗ ವಸ್ತು ಪ್ರದರ್ಶನ ನೋಟಿತು ಸರ್ಕಾರತ್ರ ಅಭಿವೃದ್ಧಿ ಕಾರ್ಯಕ್ರಮತ್ರ ಮೀದ ನಡೆದ ಮಾಹಿತಿ ಪಡೆದಿತು ತಕ್ಪರಂದತು ಸರ್ಕಾರತ್ರ ಅಭಿವೃದ್ಧಿಗೆ ಸಂಬಂಧಪಟ್ಟನಕ್ಕೆ ಎಲ್ಲಾ ಜಾಗತ್ತು ಇಂಥ ವಸ್ತು ಪ್ರದರ್ಶನ ಏರ್ಪಾಡು ಮಾಡೋಂಡು ಸರ್ಕಾರತ್ರ ಎಲ್ಲಾ ಅಭಿವೃದ್ಧಿ ಯೋಜನೆ ಜನಸಾಮಾನ್ಯಕ್ಕೆ ಎತ್ತು ಚುಡುಣಿ. ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ರಾದನೆಲು ರಾಜ್ಯ ವಲಯ ಕ್ರೀಡಾ ಸ್ಕೂಲ್ ಪಿಂಜ ಮಕ್ಕಳ ಬಿಡಾರಕ್ಕೆ 8 ಪಿಂಜ 1 ಪಿಯುಸಿರ കളിക്കാരട ആയ്ക്ക് താലൂക്ക് മട്ടത്തില് നടപ്പ. ജനുവരി 3 പൊന്നംപേട്ട താലൂക്ക് മിനി കളിപ്പറമ്പില്, 4 മടിക്കേരി ജനറൽ തിമ്മയ കളിപ്പറമ്പ്, 5 കുശാലനഗര താലൂക്കുര കൂടിയ സർക്കാരി ക്രീഡാ സ്കൂൾ കളിപ്പറമ്പില് നടപ്പാന്ന് ഇലാക്കര സഹായക നിർദ്ദേശക അരച്ചിട്ടു. ഭാരതീയ വായുസേന